ಇದುವರೆಗೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬಂತು. ಮಣ್ಣು ಪರೀಕ್ಷೆಯ ವಿಧಾನ ಮತ್ತು ಮಹತ್ವ ಈ ವಿಷಯವಾಗಿ ಭಾಗವಹಿಸಿದ ತಜ್ಞರು ವಿನುತ, ಸಹಾಯಕ ನಿರ್ದೇಶಕರು ಕೃಷಿ ಇಲಾಖೆ. ಪ್ರಸ್ತುತಪಡಿಸಿದವರು ತಿಮ್ಮಪ್ಪ ಹೆಚ್ಗೌಡ, ತಾಂತ್ರಿಕ ಸಹಾಯ ಎಲ್ ಶ್ರೀನಿವಾಸ್ ಹಾಗೂ ಗೋವಿಂದರಾಜು. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಇದುವರೆಗೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬಂತು. ಪ್ರಾಯೋಜಿಸಿದವರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಹಲೋ ಆಕಾಶವಾಣಿ. ಇದು ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ. ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಕಾಶಿನಷ್ಟು ಸಿನ್ನ ಕರಿಗೆ ಓತದಂದು ಸೋಬಾನವೇ ಕಾಶಿ ವಜರನ ಕರಿಶಾರ ಈ ಕಾಶಿ ವಜರನ ಕರಿಶಾರ ಕಾಶಿ ವಜರನ ಕರೆಸಿ ಕಮಟವನಿಟ್ಟು ಸೋಬಾನವೇ ಕಾಶಿಗೆ ಮಾಡಿಸ್ಯಾರೋಂದೈದ ತಾಲೆ ಈ ಕಾಶಿಗೆ ಮಾಡಿಸ್ಯಾರೋಂದೈದ ತಾಲೆ ಅವ್ರ ಕಾಶಿ ವಜರನ ಕರೆಸ್ಯಾರ ಕಾಶಿ ವಜರನ ಕರೆಸಿ ಕಮಟವನಿಟ್ಟು ನಾವೇ ಕಾಶಿಗೆ ಮಾಡಿಸ್ಯಾರೋಂದೈದ ತಾಲೆ ಏ ಕಾಶಿಗೆ ಮಾಡಿಸ್ಯಾರೋದಾಲೆ ಚಿನ್ನ ಮುಗಿ ಓತದೆಂದು ಸೋಬಾನವೇ ಗುಬ್ಬಿ ವಜರನ ಕರೀಶಾರೋ ಈ ಗುಬ್ಬಿ ವಜರನ ಕರೀಶಾರೋ ಗುಬ್ಬಿ ವಜರನ ಕರೆಸಿ ಕಮಟವನಿಟ್ಟು ಸೋಬಾನವೇ ದುಡ್ಡಿಗೆ ಮಾಡಿಸ್ಯಾರೋದೈದ ತಾಲೆ ಈ ದುಡ್ಡಿಗೆ ಮಾಡಿಸ್ಯಾರೋದೈದ ತಾಲೆ ನಷ್ಟ ಚಿನ್ನ ಮುಗ್ಗಿವಾಗದಂತ ಸೋಬಾನವೇ ಗುಬ್ಬಿ ವಜರನ ಕರೀಶಾರ ಅವ್ರ ಗುಬ್ಬಿ ವಜರನ ಕರೀಶಾರ ವಜರನ ಕರೆಸಿ ಕಮಟವನಿಟ್ಟು ಸೋಬಾನವೇ ದುಡ್ಡಿಗೆ ಮಾಡಿಸ್ಯಾರೋದೈದ ತಾಲೆ ಈ ದುಡ್ಡಿಗೆ ಮಾಡಿಸ್ಯಾರೋದೈದ ತಾಲೆ ಗುಂಡಿನ ದಾರ ರವಿ ದಾರ ಈ ಗುಂಡಿನ ದಾರ ರವಿ ದಾರ ಒತ್ತಿಗೆ ಯಾರ್ಯಾರು ಬರಬೇಕು ಸೋಬಾನವೇ ಅವ್ರ ತಾಯಿ ತಂದೆಗಳೇ ಬರೋಬೇಕು ಅವ್ರ ತಾಯಿ ತಂದೆಗಳೇ ಬರೋಬೇಕು ದಾರೆಯ ಒತ್ತಿಗೆ ಯಾರ್ಯಾರು ಬರಬೇಕು ಸೋಬಾನವೇ ಅವ್ರ ತಾಯಿ ತಂದೆರೋ ಬರಬೇಕು ಅವ್ರ ತಾಯಿ ತಂದೆರೋ ತಾಯಿ ತಂದೆಗಳು ಬಂದು ನಿಂತ ಗಂಡು ಸೋಬಾನವೇ ಅವರಾನಂದ ದಾರಿ ಯಾರೋ ದಾರೋ ಅವರಾನಂದ ದಾರಿ ಯಾರೋ ದಾರೋ ತಾಯಿ ತಂದೆ ಬಂದು ನಿಂತ ಗಂಡು ಸೋಬಾನವೇ ಅವರಾನಂದ ದಾರಿ ಯಾರೋ ದಾರೋ ಅವರಾನಂದ ದಾರಿ ಯಾರೋ ದಾರೋ ದಾರೆಯ ಒತ್ತಿಗೆ ಯಾರ್ಯಾರು ಬರಬೇಕು ಸೋಬಾನವೇ ಅವರ ದಾರೆಯ